9:20 ಸೆಕೆಂಡ್ಗಳು. ಕಾರ್ಯಕ್ರಮ ಕೃಷಿರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ನಮ್ಮ ಇವತ್ತಿನ ಕೃಷಿರಂಗದೊಳಗ ಸರಣಿ ಮೇಘ ಸಂದೇಶದ 547ನೇ ಸಂಚಿಕೆ ಪ್ರಸಾರವಾಗಲಿದೆ. ಪ್ರಸ್ತುತಿ ಸೋಮಶೇಖರ್ ಎಸ್ ರುಳಿ. ಆನಂತರ ಸೋನವ ಭೋಜಪಗೋಳ್ ಹಾಗೂ ಸಂಗಡಿಗರಿಂದ ಚೌಡಕಿ ಪದಗಳು. ಈಗ ಕೆಲವು ಜಾಹೀರಾತುಗಳು, ನಂತರ ಸರಣಿ ಮೇಘ ಸಂದೇಶದ 547ನೇ ಸಂಚಿಕೆ ಪ್ರಸಾರವಾಗುವುದು. ವಾವ್, ಹೊಸ ಫ್ರಿಡ್ಜು, ಹೊಸ ಡಿಶ್ ವಾಷರು, ಹೊಸ ಫರ್ನಿಚರು, ಹೊಸ ಎಲ್ಇಡಿ ಟಿವಿ ಕೂಡ. ನಿಮ್ಗೇನಾದ್ರೂ ಲಾಟ್ರಿ ಹೊಡಿತಾ ಹೇಗೆ? ಇಲ್ಲ ಇಲ್ಲ, ನಾವು ಹರ್ಷೋತ್ಸವಕ್ಕೆ ಹೋಗಿದ್ವಿ, ಮತ್ತೆ ಅಪ್ಗ್ರೇಡ್ ಆಗೋದಕ್ಕೆ ಡಿಸೈಡ್ ಮಾಡಿದ್ವಿ. ಅಲ್ಲಿನ ಸ್ಮಾರ್ಟ್ ಡೀಲ್ಸ್, ಅಟ್ರಾಕ್ಟಿವ್ ಆಫರ್ಸ್, ಗಿಫ್ಟ್ ಗಳು, ಹಾಗೇನೆ ಆನ್ ದ ಸ್ಪಾಟ್ ಫೈನಾನ್ಸಿಂಗ್ ಅಂಡ್ ಇಎಂಐಸ್, ಇದೆಲ್ಲದ್ರಿಂದ ನಿಮ್ ಇಷ್ಟದ ಪ್ರಾಡಕ್ಟ್ಸ್ ನ ನಿಮ್ದಾಗಿಸ್ಕೊಬಹುದು. ಈಗಲೇ ಹರ್ಷೋತ್ಸವಕ್ಕೆ ಹೋಗೋಣ, ನಮ್ಮ ಮನೆಗೂ ಹೊಸ ರೂಪ ನೀಡೋಣ. ವರ್ಲ್ಡ್ ಕ್ಲಾಸ್ ಶಾಪಿಂಗ್ ಫೆಸ್ಟಿವಲ್ ಹರ್ಷೋತ್ಸವ, ಉತ್ಕೃಷ್ಟ ಉತ್ಪನ್ನಗಳು, ವಿಶ್ವದರ್ಜೆಯ ಬ್ರ್ಯಾಂಡ್ ಗಳು. ವಿಸಿಟ್ ಹರ್ಷ ನಾವ್ ಅಟ್ ಪ್ರಕಾಶ್ ಏಷ್ಯನ್ ಮಾಲ್, ಫೋರ್ಟ್ ರೋಡ್, ಕಲಬುರಗಿ. ನನ್ನ ಹೆಸರು ವಸ್ಲಿಂಗಪ್ಪ ಅಂತ ಹೇಳಿ ಮೇಡಮ್. ತಾಲೂಕು ಕೊಡಿಗೇರ, ಗ್ರಾಮ ಪಂಚಾಯತ್ ತಡಿಬಿಡಿ ಮೇಡಮ್. ನಮ್ದು ಉಂಡೇಕಲ್ ಅಂತ ಊರು ಮೇಡಮ್. ನರೇಗಿಂದ ಮೇಡಮ್ ದುಡಿಯೋಣ ಹಬ್ಬ ಕಾರ್ಯಕ್ರಮ ದೊಡ್ಡದು ಕೃಷಿ ಹೊಂಡ ಇದು ಮಾಡಿದೆ ಮೇಡಮ್. ನೀರು ಬಿದ್ದಿದೆ ಅದರಲ್ಲಿ, ಅದರಿಂದ ಬಹಳ ಉಪಯುಕ್ತ ಆಗಿದೆ ಮೇಡಮ್. ನರೇಗಾ ಒಂದು ಬೆಳೆ ಬೆಳೆಯಲು ಮುಂದಿನ ದಾರಿ ತೋರಿಸಿದಂತಾಗಿದೆ ಮೇಡಮ್. ನರೇಗಾ ಯೋಜನೆಗೆ ಮತ್ತು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಗೆ ತುಂಬಾ ತುಂಬಾ ಧನ್ಯವಾದ ಮೇಡಮ್. ಕೃಷಿ ಹೊಂಡ ನಿರ್ಮಾಣಕ್ಕೆ ನರೇಗಾ ಯೋಜನೆಯ ಪ್ರಯೋಜನ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದ ಪ್ರಕಟಣೆ. ಬ್ಯಾಂಕ್ ಪಾಸ್ಬುಕ್ ಕೊಡಿ, ನಿಮ್ಮ ಅಕೌಂಟ್ ನಂಬರ್ ಬೇಕು. ನಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ ನಿಮಗೆ ಕೊಡಬೇಕು. ಕೋಪ ಮಾಡ್ಕೋಬೇಡಪ್ಪ, ಭಾರತ ಸರ್ಕಾರದಿಂದ ಎಲ್ಲಾ ಟಿವಿ ರೋಗಿಗಳಿಗೆ ನಿಕ್ಷಯ ಪೋಷಣ್ ಯೋಜನೆ ಅಡಿಯಲ್ಲಿ ತಿಂಗಳಿಗೆ 500 ರೂಪಾಯಿಗಳನ್ನ ಅವರವರ ಬ್ಯಾಂಕ್ ಅಕೌಂಟ್ಗೆ ಚಿಕಿತ್ಸೆ ಮುಗಿಯೋ ತನಕ ಹಾಕ್ತಾರೆ. 500 ರೂಪಾಯಿ ನಾನೇನ್ ಮಾಡಲಿ ಅದನ್ನ? ಅದರಿಂದ ನೀನು ಕಾಳು, ಮೊಟ್ಟೆ, ಹಾಲು, ತರಕಾರಿ, ಪೌಷ್ಟಿಕಾಹಾರವನ್ನ ಸೇವಿಸೋದ್ರಿಂದ ಟಿಬಿ ರೋಗದಿಂದ ಬೇಗ ಗುಣವಾಗ್ತೀಯಾ. ಹಾಗಾದ್ರೆ ಸರಿ. ಟಿಬಿ ಚಿಕಿತ್ಸೆಯ ಸಂದರ್ಭದಲ್ಲಿ ಪೌಷ್ಟಿಕ ಆಹಾರ ಸೇವನೆ ಅತಿ ಮುಖ್ಯ. ನಿಕ್ಷಯ ಪೋಷಣ್ ಯೋಜನೆಯ ಹಣವನ್ನು ಪೌಷ್ಟಿಕ ಆಹಾರಕ್ಕೆ ವಿನಿಯೋಗಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೃಷಿರಂಗದಲ್ಲಿ ಈಗ ಸರಣಿ ಮೇಘ ಸಂದೇಶದ 547ನೇ ಸಂಚಿಕೆ. ಮೇಘ ಸಂದೇಶ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಮತ್ತು ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಕಳೆದ ವಾರ ನಾವು ಯಾವ ರೀತಿಯಾಗಿ ನಿರೀಕ್ಷೆ ಮಾಡಿದ್ವಿ, ಅದೇ ರೀತಿಯಾದಂತಹ ವಾತಾವರಣ ಬಹುತೇಕ ಇತ್ತು ಅಂತ ಹೇಳಿ ಹೇಳಬಹುದು. ಒಣ ಬಿಸಿಲಿನ ವಾತಾವರಣ ಇರ್ತದ ಅಂತ ಹೇಳಿ ತಜ್ಞರು ಹೇಳಿದ್ರು. ಅದರ ಜೊತೆಗೆ ಅಲ್ಲಲ್ಲಿ ಮೋಡಗಳು ಕಾಣಿಸಿಕೊಂಡ್ರು ಸಹಿತ ಮಳೆಯ ಸಾಧ್ಯತೆಗಳು ಇಲ್ಲವೇ ಇಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ರು. ಆದರೂ ಕೂಡ ಬೇಸಿಗೆ ಒಳಗೆ ಏರುಪೇರುಗಳು ಆಗುವುದನ್ನು ನಾವು ನೋಡ್ತಾ ಇದ್ದೀವಿ. ಸಾಯಂಕಾಲ ಆಯಿತು ಅಂತಂದು ಕೂಡಲೇ ಅಲ್ಲಿ ಗುಡುಗು ಮಿಂಚು ಮಳೆ ಬರುವಂತಹ ಒಂದು ಸಂದರ್ಭ ಹಿಂದಿನ ವಾರಗಳಲ್ಲಿ ನಿರ್ಮಾಣ ಆಗಿತ್ತು. ಅದರಿಂದಾಗಿ ತಮಗೂ ಕೂಡ ಆತಂಕದ ಛಾಯೆ ಕಾಣಿಸಿಕೊಂಡಿತ್ತು ಅಂತ ಹೇಳಿ ಹೇಳಬಹುದು. ಆದರೆ ಕಳೆದ ವಾರ ಅಂತಹ ಘಟನೆಗಳು ಆಗಲಿಲ್ಲ. ಮೋಡಗಳು ಕಾಣಿಸಿಕೊಂಡು ಅಲ್ಲಲ್ಲಿ ಕೆಲವೊಮ್ಮೆ ಹೆಚ್ಚಿನ ಮೋಡಗಳು ಕಾಣಿಸಿಕೊಂಡರೂ ಸಹಿತ ಯಾವುದೇ ತೊಂದರೆ ಅಥವಾ ಯಾವುದೇ ಅನಾನುಕೂಲ ಆಗಲಿಲ್ಲ ಅನ್ನುವಂತಹ ಮಾತು ಇಲ್ಲಿ ಗಮನಾರ್ಹ. ಮುಂದಿನ ದಿನಗಳಲ್ಲಿ ಸಹಿತ ಇಂತಹ ವಾತಾವರಣದೊಳಗೆ ಏರುಪೇರುಗಳು ಕಂಡುಬರುವುದು, ಆದ್ದರಿಂದ ನಾವು ಜಾಗ್ರತೆ ವಹಿಸಬೇಕು. ಒಂದು ಇಲ್ಲಿ ನಾವು ಗಮನಿಸಬೇಕು ಏನಂತಂದ್ರೆ, ಬೇಸಿಗೆ ಒಳಗೆ ಅಕಾಲಿಕವಾಗಿ ಮಧ್ಯಾಹ್ನದ ನಂತರ ಮಳೆ ಬರುವಂತಹ ಸಾಧ್ಯತೆಗಳು ಹೆಚ್ಚಿರ್ತಾವ. ಅದರ ಜೊತೆಗೆ ಏನಾಗ್ತದೆ ಅಂತಂದ್ರೆ ರಭಸವಾದಂತಹ ಒಂದು ಮಳೆ ಇರ್ತಾವ, ಹನಿ ದಪ್ಪಿರ್ತಾವ, ಆಗಿಂದಾಗ ಜೋರಾಗಿ ಗುಡುಗು ಮಿಂಚು ಹೊಡೆದು ಮಳೆ ಜೋರಾಗಿ ಬರ್ತದ. ಒಂದು 10-15 ನಿಮಿಷ ಮಳೆ ಬಂದರೂ ಸಹಿತ ಅಗ್ನಿ ರಪರಪ ಹೊಡೆದು ಹೋಗ್ತದೆ, ಹಿಂಗಾಗಿ ನೀರಾಡ್ತಾವ. ಕೆಲವೊಂದು ಸಂದರ್ಭದೊಳಗೆ ಹಗರು ಮಳೆ ಬರ್ತದ ಇಲ್ಲಂತಲ್ಲ, ಆದ್ರೆ ಈ ಮಳೆಗಳ ವಿಶೇಷತೆ ಏನಪ್ಪಾ ಅಂತಂದ್ರೆ ಜೋರಾಗಿ ರಭಸವಾಗಿ ಸ್ವಲ್ಪ ಸಮಯ ಬಂದು ಹೋಗುವಂಥದ್ದು. ಅಷ್ಟೇ ಸ್ವಲ್ಪ ಸಮಯದೊಳಗೆ ಅವು ಕೆಲವೊಮ್ಮೆ ನಮಗೆ ನುಕ್ಸಾನ್ ಕೂಡ ಮಾಡಬಹುದು. ಅದಕ್ಕೆ ಈ ವಿಚಾರವಾಗಿ ತಾವು ಯಾವತ್ತೂ ಎಚ್ಚರದಿಂದಿರಬೇಕು. ಈ ಸಂದರ್ಭದೊಳಗೆ ಜಾಗತಿಕ ತಾಪಮಾನ ಹೆಚ್ಚಾಗ್ತಾ ಇರುವಂತಹ ಒಂದು ಸಂದರ್ಭದೊಳಗೆ ಇಂಥ ವಿದ್ಯಮಾನಗಳು ಬಹಳಷ್ಟು ವ್ಯತ್ಯಾಸಗಳಿಂದ ಕೂಡಿರ್ತಾವ, ಹೆಚ್ಚು ಕಡಿಮೆ ಆಗ್ತಾವ ಅನ್ನುವಂಥದ್ದು. ಅದಕ್ಕೆ ಇಂಥ ಒಂದು ವಾತಾವರಣ ಕಂಡು ಕೂಡಲೇ ತಾವು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು. ತಾಳ್ಪಾಲು ಹೊಚ್ಚುವುದಾಗಲಿ ಅಥವಾ ಅವುಗಳನ್ನು ಕೂಡಿಟ್ಟು ಮುಚ್ಚುವುದಾಗಲಿ, ಮತ್ತು ನಿಮ್ಮ ಜಾನುವಾರುಗಳನ್ನು ಸುರಕ್ಷಿತವಾಗಿ ಕೊಟ್ಟಿಗೆಯೊಳಗೆ ಕಟ್ಟುವುದಾಗಲಿ, ಅಥವಾ ನೀವು ಬಯಲು ಪ್ರದೇಶದೊಳಗೆ ಇದ್ರಿ ಅಂತಂದ್ರೆ ಎಲ್ಲ ಜಾನುವಾರುಗಳನ್ನು ನಿಮ್ಮ ಜೊತೆ ಕರ್ಕೊಂಡು ಮನೆಗೆ ಬರುವಂತಹ ಕೆಲಸ ಆಗಲಿ, ಇವನ್ನೆಲ್ಲ ತಕ್ಷಣವಾಗಿ ನೀವು ಮಾಡಬೇಕಾಗ್ತದೆ. ಯಾಕಂತಂದ್ರೆ ಈಗ ಸಿಡಿಲುಗಳ ಸಮಯ ಕೂಡ ಹೌದು. ನೋಡ್ರಿ, ಸುದ್ದಿ ಇತ್ತು ಬೆಂಗಳೂರಿನ ಸೈಡು ಈ ಸಿಡಿಲಿನ ಹೊಡೆತಕ್ಕ ಜೀವ ಕಳ್ಕೊಂಡವರಿದ್ದಾರೆ. ಅದಕ್ಕೆ ಈ ನಮ್ಮ ಉತ್ತರ ಭಾಗದೊಳಗಂತೂ ಈ ಸಿಡಿಲಿನ ಆರ್ಭಟಗಳು ಬಹಳ ಇರ್ತಾವ. ಅದಕ್ಕೆ ಇದರ ಬಗ್ಗೆ ತಾವು ಕಾಳಜಿ ವಹಿಸಬೇಕಾಗ್ತದೆ. ನೀರಿನ ಮೂಲಗಳ ಹತ್ತಿರ ನಾವು ಯಾವುದೇ ಕಾರಣಕ್ಕೂ ಇಂತಹ ಸಮಯದೊಳಗೆ ಇರಬಾರದು. ಅದು ಕೃಷಿ ಹೊಂಡ ಇರಬಹುದು, ಬಾವಿ ಇರಬಹುದು, ನದಿ ಇರಬಹುದು, ಹಳ್ಳ ಇರಬಹುದು, ಕೆರೆ ಇರಬಹುದು, ಯಾವುದೇ ಒಂದು ನೀರಿನ ಮೂಲ ಇರಬಹುದು, ಅಂತಹ ಪ್ರದೇಶದೊಳಗೆ ನಾವು ಯಾವುದೇ ಕಾರಣಕ್ಕೂ ಇರಬಾರದು. ಅದನ್ನು ಬಿಟ್ಟು ನಾವು ದೂರ ಇರಬೇಕು. ಯಾಕಪ್ಪ ಅಂತಂದ್ರೆ ಈ ಸಿಡಿಲುಗಳು ಏನದಾವ ಅಂತಂದ್ರೆ ನೀರಿಗೆ ಆಕರ್ಷಿತವಾಗಿ ಅಲ್ಲಿ ಆಘಾತ ಉಂಟು ಮಾಡುವಂತಹ ಸಾಧ್ಯತೆಗಳು ಬಹಳ ಇರ್ತಾವ. ಅದರ ಜೊತೆಗೆ ಮುಖ್ಯವಾಗಿ ಗಿಡಗಳ ಕೆಳಗೆ ಮಾತ್ರ ಯಾವುದೇ ಕಾರಣಕ್ಕೂ ಮಳೆ ಬರಲಿ, ಧೋಧೋ ಮಳೆ ಬರಲಿ, ನೀವೆಲ್ಲ ತೊಯ್ದು ಹೋಗಲಿ, ಆದರೂ ಕೂಡ ಯಾವುದೇ ಕಾರಣಕ್ಕೂ ಗಿಡದ ಕೆಳಗೆ ಆಶ್ರಯಕ್ಕೆ ನಿಲ್ಲಬಾರದು. ಒಂದು ವೇಳೆ ನೀವು ಗಿಡದ ಕೆಳಗೆ ನಿಂತ್ರಿ ಅಂತಂದ್ರೆ ನೇರವಾಗಿ ನೀವು ಸಿಡಿಲಿಗೆ ಆಹ್ವಾನ ಕೊಟ್ಟಂಗಾಗ್ತದ, ಆ ಬಯಲ್ ಮುಜೆ ಮಾರ್ ಅಂತಂದಂಗ. ಅದಕ್ಕೆ ದಯವಿಟ್ಟು ಈ ಒಂದು ವಿಚಾರವನ್ನ ಯಾವುದೇ ಕಾರಣಕ್ಕೂ ನೀವು ಮರಿಬಾರದು. ಈ ಮಾತನ್ನ ಯಾವತ್ತೂ ನೀವು ನೆನಪಿಟ್ಟುಕೊಂಡು ನಿಮ್ಮ ಸ್ನೇಹಿತರಿದ್ದಾರೆ, ಕುಟುಂಬದ ಸದಸ್ಯರಿದ್ದಾರೆ, ಮಕ್ಕಳಿದ್ದಾರೆ, ಯಾರೇ ಇರಲಿ, ಅವರಿಗೆ ಈ ಮಾತನ್ನ ತಿಳಿಸಿ ಹೇಳಿ ಮಳೆ ಬರುವಂತಹ ಒಂದು ಸಂದರ್ಭದೊಳಗೆ ಗಿಡಗಳ ಆಶ್ರಯ ಯಾವುದೇ ಕಾರಣಕ್ಕೂ ತಗೋಬಾರದು ಅನ್ನುವಂಥದ್ದು. ಅದರ ಜೊತೆಗೆ ಗಾಡಿ ಮೇಲೆ ಸೈಕಲ್ ಮೇಲೆ ಹೋಗುವಂಥದ್ದು ಅದನ್ನು ಕೂಡ ಮಾಡಬಾರದು. ಈಗಿನ ದಿವಸ ಏನಾಗ್ತದಪ್ಪ ಅಂತಂದ್ರೆ ಸಾಕಷ್ಟು ಕಡೆ ಕರೆಂಟಿನ ಲೈನ್ಗಳಿರ್ತಾವ, ಟ್ರಾನ್ಸ್ಫಾರ್ಮರ್ಗಳಿರ್ತಾವ, ಟವರ್ಗಳಿರ್ತಾವ, ಇವೆಲ್ಲ ಬಹಳ ಅಪಾಯ ತರುವಂತಹ ಘಟಕಗಳು. ಅದಕ್ಕೆ ಇವುಗಳಿಂದ ನಾವು ಯಾವತ್ತೂ ದೂರ ಇರಬೇಕು. ಒಂದು ವೇಳೆ ನಿಮಗೆ ಪ್ರಯಾಣ ಮಾಡೋದಕ್ಕೆ ಬಸ್ ಗಿಸು ಸಿಕ್ತು ಅಂತಂದ್ರೆ ಬಸ್ಸಿನೊಳಗೆ ಇರಬೇಕು, ಬಂದೋಬಸ್ತ್ ಇರುವಂತಹ ವಾಹನದೊಳಗೆ ನಾವು ಪ್ರಯಾಣ ಮಾಡಬೇಕು. ಯಾವುದೇ ಕಾರಣಕ್ಕೂ ಈ ಸೈಕಲ್ ಆಗಲಿ, ಮೋಟರ್ ಬೈಕ್ ಆಗಲಿ, ಇವುಗಳ ಮೇಲೆ ಓಪನ್ ಆಗಿರುವಂತಹವು ಅವುಗಳ ಮೇಲೆ ನಾವು ಪ್ರವಾಸ ಮಾಡಬಾರದು. ಅದರ ಜೊತೆಗೆ ನಾವು ರೈತಾಪಿ ಜನರು ನಮ್ಮ ಕೈಯೊಳಗೆ ಸಲಿಕಿ, ಗುದ್ಲಿ, ಹಾರಿ, ಬುಟ್ಟಿ ಇಂಥವನ್ನೆಲ್ಲ ನಾವು ಹಿಡ್ಕೊಂಡು ಹೋಗ್ತಾ ಇರ್ತೀವಿ. ಇದನ್ನ ಆದಷ್ಟು ತಪ್ಪಿಸಬೇಕು. ಲೋಹಕ್ಕೆ ಆಕರ್ಷಣೆ ಮಾಡುವಂತಹ ಒಂದು ಶಕ್ತಿ ಅದ, ಸಿಡಿಲನ್ನ ಆಕರ್ಷಣೆ ಮಾಡಿ ಅದು ಅಪಾಯ ಉಂಟು ಮಾಡುವಂತಹ ಸಾಧ್ಯತೆಗಳು ಇರ್ತಾವ. ಅದಕ್ಕೆ ಇವೇನು ಲೋಹದ ವಸ್ತುಗಳದಾವ ಅವುಗಳನ್ನ ನಮ್ಮ ಜೊತೆಗೆ ಯಾವುದೇ ಕಾರಣಕ್ಕೂ ತಗೊಂಡು ಹೋಗಬಾರದು. ಮೊಬೈಲು ಬಹಳ ಮುಖ್ಯ. ನಮ್ಮ ಹತ್ರ ಮೊಬೈಲ್ ಇದ್ದೇ ಇರ್ತದೆ, ಅದಕ್ಕೆ ಅದನ್ನ ಸ್ವಿಚ್ ಆಫ್ ಮಾಡಿ ಯಾವುದೇ ಕಾರಣಕ್ಕೂ ಅದರೊಳಗೆ ಮಾತಾಡುವಂತಹ ಕೆಲಸವನ್ನ ಮಾಡಬಾರದು. ಮೊಬೈಲ್ ಆದಷ್ಟು ಸ್ವಿಚ್ ಆಫ್ ಇದ್ರೆ ಬಹಳ ಒಳ್ಳೆಯದು. ಇನ್ನು ಅನೇಕ ಎಚ್ಚರಿಕೆಗಳನ್ನು ನಾವು ವಹಿಸಬೇಕಾಗ್ತದೆ. ಒಂದ್ ವೇಳೆ ನಡೀತಾ ಇದ್ರಿ, ಓಡತಾ ಇದ್ರಿ ಅಂತಂದ್ರೆ ಅಂಥ ಒಂದು ದೊಡ್ಡ ಸನ್ನಿವೇಶ ಇತ್ತು, ಸಿಡಿಲಿನ ಸನ್ನಿವೇಶ ಇತ್ತು ಅಂತಂದ್ರೆ ನೀವು ಬಯಲು ಪ್ರದೇಶದೊಳಗೆ ಕುಕ್ಕರ್ಗಾಲಿನೊಳಗೆ ಕೂತು ಬಿಡಬೇಕು. ಹಿಂಗಾಗೋದ್ರಿಂದ ಆ ಸಿಡಿಲಿನ ಆಘಾತವನ್ನ ತಪ್ಪಿಸಿಕೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಾಗ್ತಾವ, ನೀವು ಸುರಕ್ಷಿತವಾಗಿ ಇರ್ತೀರಿ. ಇನ್ನು ಅನೇಕ ವಿಚಾರಗಳು ಅದಾವ ಸಿಡಿಲಿನಿಂದ ನಾವು ಸಂರಕ್ಷಣೆ ಮಾಡಿಕೊಳ್ಳುವಂತಹ ಕ್ರಮಗಳನ್ನು ನಾವು ಅಳವಡಿಸಿಕೊಳ್ಳಬೇಕು. ಸಾಧ್ಯವಾದಷ್ಟು ಬಯಲು ಪ್ರದೇಶದೊಳಗೆ ನೀವು ಇದ್ರಿ ಅಂತಂದ್ರೆ ಎಲ್ಲಾದರೂ ನಿಮಗೆ ಒಳ್ಳೆ ಬಿಲ್ಡಿಂಗ್ ಸಿಗ್ತದೇನೋ ಅಂತ ಒಂದು ಬಿಲ್ಡಿಂಗ್ನೊಳಗೆ ಹೋಗಿ ಆಶ್ರಯ ತಗೊಳ್ಬೇಕು. ಇನ್ನು ವಿಶ್ವ ಜಲ ದಿನದ ಈ ಸಲದ ವಿಷಯ ಏನಪ್ಪಾ ಅಂತಂದ್ರೆ ಅಂತರ್ಜಲ, ಅಂತರ್ಜಲ ನಮ್ಮ ಕಣ್ಣಿಗೆ ಕಾಣಿಸುವುದಿಲ್ಲ, ಅದನ್ನ ಕಾಣಿಸುವಂಗ ಮಾಡುವಂತಹ ಒಂದು ಧ್ಯೇಯ ಇಟ್ಟುಕೊಂಡು ಈ ಸಲದ ಜಲ ದಿನವನ್ನ ಆಚರಣೆ ಮಾಡಲಾಗ್ತದೆ. ಅಂದ್ರೆ ಇದರ ಅರ್ಥ ಏನು? ಅಂತರ್ಜಲವನ್ನ ನಾವು ಬಳಸುವತನೆ ಬಂದಿವಿ, ಸಾಕಷ್ಟು ವಿವೇಕವನ್ನ ನಾವು ಬಳಸಬೇಕಾಗಿತ್ತು ಅದರ ಉಪಯೋಗದೊಳಗೆ. ಆದರೆ ಅಂಥ ಒಂದು ವಿವೇಕವನ್ನ ನಾವು ಎಲ್ಲೋ ಮರೆತು ಬಿಟ್ಟಿದ್ದೀವಿ ಅನ್ನುವಂತಹ ಮಾತು ಅದ. ಸಾಕಷ್ಟು ರಂಧ್ರಗಳನ್ನ ಭೂಮಿಗೆ ಕೊರೆದು ಅಂತರ್ಜಲ ಖಾಲಿ ಮಾಡುವಂತಹ ಒಂದು ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಏನು ವಿಶ್ವಸಂಸ್ಥೆ ಇಲ್ಲಿ ಹೇಳ್ತಾ ಇರುವಂತಹ ವಿಚಾರ ಏನು ಅಂತಂದ್ರೆ, ನಾವು ನಮ್ಮ ಜೀವನದೊಳಗೆ ನೀರಿನ ಮಹತ್ವದ ಬಗ್ಗೆ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಎಲ್ಲೆಲ್ಲಿ ನೀರು ಉಪಯೋಗ ಆಗ್ತಾ ಇದೆ, ಯಾವ ವ್ಯವಸ್ಥೆಗೆ ನಾವು ಯಾವ ರೀತಿ ಉಪಯೋಗ ಮಾಡಿಕೊಳ್ಬೇಕು, ಅದು ಕೃಷಿ ಇರಬಹುದು, ಉದ್ಯಮ ಇರಬಹುದು, ಪರಿಸರ ವ್ಯವಸ್ಥೆ ಇರಬಹುದು, ಅಥವಾ ಏನು ವಾತಾವರಣದ ಬದಲಾವಣೆ ಆಗ್ತಾ ಇದೆ, ಹವಾಮಾನದ ಬದಲಾವಣೆ ಆಗ್ತಾ ಇದೆ, ಅದಕ್ಕೆ ಹೊಂದಾಣಿಕೆ ಮಾಡಿಕೊಂಡು ಬದುಕುವಂತಹ ಒಂದು ರೀತಿಯೊಳಗೆ ಯಾವ ರೀತಿ ನಾವು ಅಂತರ್ಜಲವನ್ನ ಬಳಸಿಕೊಳ್ಬೇಕು, ಏನು ಪ್ರಯೋಗಗಳನ್ನು ನಾವು ಮಾಡಬೇಕು, ಎಲ್ಲ ವಿಚಾರಗಳನ್ನು ಇಟ್ಟುಕೊಂಡು ಈ ಸಲ ಅಂತರ್ಜಲದ ಮೇಲೆ ವಿಶೇಷವಾದಂತಹ ಒಂದು ಒತ್ತನ್ನು ನೀಡಲಾಗಿದೆ. ಹೊಸ ಹೊಸ ಸಂಪನ್ಮೂಲಗಳು, ಅಂತರ್ಜಲದ ಮೂಲಗಳು ಎಲ್ಲೆಲ್ಲದಾವ ಅನ್ನುವಂಥದ್ದನ್ನ ಹುಡುಕಾಡಬೇಕು ಅನ್ನುವಂಥದ್ದು ಮೊದಲೇ ಅಂಶ. ಅದರ ಜೊತೆಗೆ ಅದನ್ನ ಸಂರಕ್ಷಣೆ ಮಾಡುವಂಥದ್ದು, ಎಲ್ಲಿ ಮೂಲಗಳದಾವ ಅವುಗಳನ್ನ ಸಂರಕ್ಷಣೆ ಮಾಡುವಂಥದ್ದು, ಅದರ ಜೊತೆಗೆ ಅಂತರ್ಜಲವನ್ನ ಸುಸ್ಥಿರವಾಗಿ ಬಳಸುವುದು, ಸಮರ್ಥವಾಗಿ ಬಳಸುವುದು. ಹಿಂಗ ಮಾಡುವುದರಿಂದ ನಾವು ಹವಾಮಾನದೊಳಗೆ ಏನು ಬದಲಾವಣೆಗಳಾಗ್ತಾವ ಅವುಗಳನ್ನ ಸಮರ್ಥವಾಗಿ ಎದುರಿಸುವುದಕ್ಕೆ ನಮ್ಮನ್ನು ನಾವೇ ತಯಾರು ಮಾಡಿಕೊಳ್ಳೋದು. ಆಮೇಲೆ ಜನಸಂಖ್ಯೆ ಅಂತೂ ಬಹಳ ತೀವ್ರವಾಗಿ ಬೆಳೀತಾ ಇದೆ, ಜನಸಂಖ್ಯೆ ಹೆಚ್ಚಾಗ್ತಾ ಇರೋದ್ರಿಂದ ನೀರಿನ ಅವಶ್ಯಕತೆ ಕೂಡ ಹೆಚ್ಚಾಗ್ತದೆ. ಅದಕ್ಕೆ ನೀರಿನ ಸಮರ್ಥ ಬಳಕೆ ಕಡೆ ಬಹಳಷ್ಟು ಲಕ್ಷ ವಹಿಸಬೇಕಾಗಿದೆ. ಹಿಂಗ ಮೂರು ಮುಖ್ಯವಾದಂತಹ ಅಂಶಗಳನ್ನ ಇಟ್ಟುಕೊಂಡು ಅಂತರ್ಜಲದ ಬಗ್ಗೆ ಈ ಸಲ ವಿಶೇಷ ಒತ್ತನ್ನ ನೀಡಲಾಗಿದೆ. ಆತ್ಮೀಯರೇ, ಕಳೆದ ರವಿವಾರ ತಾವು ಮನ್ ಕಿ ಬಾತ್ ಕಾರ್ಯಕ್ರಮವನ್ನ ಕೇಳಿರಬಹುದು. ಆದರೂ ಕೂಡ ಇವತ್ತಿನ ಕಾರ್ಯಕ್ರಮದೊಳಗೆ ನಮ್ಮ ಆದರಣೀಯ ಪ್ರಧಾನಮಂತ್ರಿಗಳು ಹೇಳಿದಂತಹ ಕೆಲವು ವಿಚಾರಗಳನ್ನು ಇಲ್ಲಿ ತಮ್ಮ ಮುಂದೆ ನಾವು ಪ್ರಸ್ತುತ ಮಾಡಬೇಕು. ವಿಶೇಷವಾಗಿ ಜಲ ಸಂರಕ್ಷಣೆಯ ಕುರಿತಾಗಿ ಕೆಲವು ಉದಾಹರಣೆಗಳನ್ನು ಅವರು ನೀಡಿದ್ದಾರೆ. ಎಂಥ ಪ್ರಯತ್ನಗಳು ನಮ್ಮಲ್ಲಿ ಆಗ್ತಾ ಇದ್ದಾವೆ ಅನ್ನೋದು ನಮಗೂ ಕೂಡ ಪ್ರೇರಣೆ ಆಗಬಹುದು. ಮೇರೆ ಪ್ಯಾರೆ ದೇಶವಾಸಿಯೋ ನಮಸ್ಕಾರ. ಮನ್ ಕಿ ಬಾತ್ ಮೇ ಹಮ್ ಹಮೇಶಾ ಸ್ವಚ್ಛತಾ ಆಗ್ರಹಿಯೋ ಪ್ರಯಾಸೋ ಜರೂರ್ ಬತಾತೆ ಹೇ. ಐಸೆ ಹಿ ಎಕ್ ಸ್ವಚ್ಛಾಗ್ರಹಿ ಹೇ ಚಂದ್ರಕಿಶೋರ್ ಪಾಟೀಲ್ ಜೀ. ಯೇ ಮಹಾರಾಷ್ಟ್ರ ಮೇ ನಾಸಿಕ್ ಮೇ ರಹತೆ ಹೇ. ಚಂದ್ರಕಿಶೋರ್ ಜೀ ಕಾ ಸ್ವಚ್ಛತಾ ಕೋ ಲೇಕರ್ ಸಂಕಲ್ಪ ಬಹುತ್ ಗಹರಾ ಹೇ. ವೋ ಗೋದಾವರಿ ನದಿ ಕೇ ಪಾಸ್ ಖಡೇ ರಹತೆ ಹೇ ಔರ್ ಲೋಗೋ ಕೋ ಲಗಾತಾರ್ ನದಿ ಮೇ ಕೂಡಾ ಕಚರಾ ನ ಫೇಂಕನೆ ಕೆ ಲಿಯೆ ಪ್ರೇರಿತ ಕರ್ತೆ ಹೇ. ಉನ್ಹೇ ಕೋಯ್ ಐಸಾ ಕರ್ತಾ ದಿಖ್ತಾ ಹೇ ತೋ ತುರಂತ ಉಸೆ ಮನಾ ಕರ್ತೆ ಹೇ. ಇಸ್ ಕಾಮ್ ಮೇ ಚಂದ್ರಕಿಶೋರ್ ಜೀ ಅಪ್ನಾ ಕಾಫಿ ಸಮಯ ಖರ್ಚ ಕರ್ತೆ ಹೇ. ಶಾಮ್ ತಕ್ ಉನ್ಕೆ ಪಾಸ್ ಐಸಿ ಚೀಜೋ ಕಾ ಢೇರ್ ಲಗ್ ಜಾತಾ ಹೇ ಜೋ ಲೋಗ್ ನದಿ ಮೇ ಫೇಂಕನೆ ಕೆ ಲಿಯೆ ಲಾಯೆ ಹೋತೆ ಹೇ. ಚಂದ್ರಕಿಶೋರ್ ಜೀ ಕಾ ಯೇ ಪ್ರಯಾಸ ಜಾಗರೂಕತಾ ಭೀ ಬಢಾತಾ ಹೇ ಔರ್ ಪ್ರೇರಣಾ ಭೀ ದೇತಾ ಹೇ. ಇಸಿ ತರಹ ಏಕ್ ಔರ್ ಸ್ವಚ್ಛಾಗ್ರಹಿ ಹೇ ಒಡಿಶಾ ಮೇ ಪುರೀ ಕೆ ರಾಹುಲ್ ಮಹಾರಾಣಾ. ರಾಹುಲ್ ಹರ್ ರವಿವಾರ ಕೋ ಸುಬಹ ಸುಬಹ ಪುರಿ ಮೇ ತೀರ್ಥ ಸ್ಥಳೋ ಕೆ ಪಾಸ್ ಜಾತೆ ಹೇ ಔರ್ ವಹಾ ಪ್ಲಾಸ್ಟಿಕ್ ಕಚರಾ ಸಾಫ್ ಕರ್ತೆ ಹೇ. ವೋ ಅಬ್ ತಕ್ ಸೈಕಡೋ ಕಿಲೋ ಪ್ಲಾಸ್ಟಿಕ್ ಕಚರಾ ಔರ್ ಗಂದಗಿ ಸಾಫ್ ಕರ್ ಚುಕೆ ಹೇ. ಪುರಿ ಕೆ ರಾಹುಲ್ ಹೋ ಯಾ ನಾಶಿಕ್ ಕೆ ಚಂದ್ರಕಿಶೋರ್ ಯೇ ಹಮ್ ಸಬ್ಕೋ ಬಹುತ್ ಕುಛ ಸಿಖಾತೆ ಹೇ. ನಾಗರಿಕ ಕೆ ತೌರ್ ಪರ್ ಹಮ್ ಅಪ್ನೆ ಕರ್ತವ್ಯೋ ಕೋ ನಿಭಾಯೆ ಚಾಹೆ ಸ್ವಚ್ಛತಾ ಹೋ ಪೋಷಣ ಹೋ ಯಾ ಫಿರ್ ಟೀಕಾಕರಣ ಇನ್ ಸಾರೆ ಪ್ರಯಾಸೋ ಸೆ ಭೀ ಸ್ವಸ್ಥ ರಹನೆ ಮೇ ಮದದ್ ಮಿಲ್ತಿ ಹೇ. ಮೇರೆ ಪ್ಯಾರೆ ದೇಶವಾಸಿಯೋ ಆಯೇ ಬಾತ್ ಕರ್ತೆ ಹೇ ಕೇರಳ ಕೆ ಮುಪಟ್ಟಂ ಶ್ರೀ ನಾರಾಯಣನ್ ಜೀ ಕಿ. ಉನ್ಹೊನ್ನೆ ಏಕ್ ಪ್ರೊಜೆಕ್ಟ್ ಕಿ ಶುರುವಾತ್ ಕಿ ಹೇ ಜಿಸ್ಕಾ ನಾಮ್ ಹೇ ಪಾಟ್ಸ್ ಫಾರ್ ವಾಟರ್ ಆಫ್ ಲೈಫ್. ಆಪ್ ಜಬ್ ಇಸ್ ಪ್ರೊಜೆಕ್ಟ್ ಕೆ ಬಾರೆ ಮೇ ಜಾನೋಗೆ ತೋ ಸೋಚೆಂಗೆ कि क्या कमाल का काम है। साथियों, मुपट्टम श्रीनारायण जी गर्मी के दौरान पशु पक्षियों को पानी की दिक्कत ना हो इसके लिए मिट्टी के बर्तन बांटने का अभियान चला रहे हैं। गर्मियों में वो पशु पक्षियों की इस परेशानी को देखकर खुद भी परेशान हो उठते थे। फिर उन्होंने सोचा कि क्यों न वह खुद ही मिट्टी के बर्तन बांटने शुरू कर दें, ताकि दूसरों के पास उन बर्तनों में सिर्फ पानी भरने का ही काम रहे। आप हैरान रह जाएंगे कि नारायण जी द्वारा बांटे गए बर्तनों का आंकड़ा 1,00,000 को पार करने जा रहा है। अपने अभियान में 1,00,000वां बर्तन वो गांधी जी द्वारा स्थापित साबरमती आश्रम में दान करेंगे। आज जब गर्मी के मौसम ने दस्तक दे दी है तो नारायण जी का यह काम हम सबको जरूर प्रेरित करेगा और हम भी इस गर्मी में हमारे पशु पक्षी मित्रों के लिए पानी की व्यवस्था करेंगे। साथियों, मैं मन की बात के श्रोताओं से भी आग्रह करूंगा कि हम अपने संकल्पों को फिर से दोहराएं। पानी की एक एक बूंद बचाने के लिए हम जो भी कुछ कर सकते हैं वो हमें जरूर करना चाहिए। इसके अलावा पानी की रिसाइकलिंग पर भी हमें उतना ही जोर देते रहना है। घर में इस्तेमाल किया हुआ जो पानी गमलों में काम आ सकता है, गार्डनिंग में काम आ सकता है, वो जरूर दोबारा इस्तेमाल किया जाना चाहिए। थोड़े से प्रयास से आप अपने घर में ऐसी व्यवस्थाएं बना सकते हैं। रहीमदास जी सदियों पहले कुछ मकसद से ही कहकर गए हैं कि रहमन पानी राखिए बिन पानी सब सुन, और पानी बचाने के इस काम में मुझे बच्चों से बहुत उम्मीद है। स्वच्छता को जैसे हमारे बच्चों ने आंदोलन बनाया, वैसे ही वो वाटर वॉरियर बनकर पानी बचाने में मदद कर सकते हैं। साथियों, हमारे देश में जल संरक्षण, जल स्रोतों की सुरक्षा सदियों से समाज के स्वभाव का हिस्सा रहा है। मुझे खुशी है कि देश में बहुत से लोगों ने वाटर कंजर्वेशन को लाइफ मिशन ही बना दिया है। जैसे चेन्नई के एक साथी हैं अरुण कृष्णमूर्ति जी। अरुण जी अपने इलाके में तालाबों और झीलों को साफ करने का अभियान चला रहे हैं। उन्होंने 150 से ज्यादा तालाबों झीलों की साफ सफाई की जिम्मेदारी उठाई और उसे सफलता के साथ पूरा किया। इसी तरह महाराष्ट्र के एक साथी रोहन काले हैं। रोहन पैसे से एक एचआर प्रोफेशनल है। वो महाराष्ट्र के सैकड़ों स्टेपवेल्स यानी सीढ़ी वाले पुराने कुओं के संरक्षण की मुहिम चला रहे हैं। इनमें से कई कुएं तो सैकड़ों साल पुराने होते हैं और हमारी विरासत का हिस्सा होते हैं। सिकंदराबाद में बंसीलाल पेट कुआं एक ऐसा ही स्टेपवेल है। बरसों की उपेक्षा के कारण ये स्टेपवेल मिट्टी और कचरे से ढक गया था, लेकिन अब वहां इस स्टेपवेल को पुनर्जीवित करने का अभियान जन भागीदारी से शुरू हुआ है। साथियों, मैं तो उस राज्य से आता हूं जहां पानी की हमेशा बहुत कमी रही है। गुजरात में इन स्टेपवेल्स को वाव कहते हैं। गुजरात जैसे राज्य में वाव की बड़ी भूमिका रही है। इन कुओं या बावड़ियों के संरक्षण के लिए जल मंदिर योजना ने बहुत बड़ी भूमिका निभाई। पूरे गुजरात में अनेकों बावड़ियों को पुनर्जीवित किया गया। इससे इन इलाकों में वाटर लेवल को बढ़ाने में भी काफी मदद मिली। ऐसे ही अभियान आप भी स्थानीय स्तर पर चला सकते हैं। चेकडैम बनाने हो, रेन वाटर हार्वेस्टिंग हो, इसमें इंडिविजुअल प्रयास भी अहम है। और कलेक्टिव एफर्ट्स भी जरूरी है। जैसे आजादी के अमृत महोत्सव में हमारे देश के हर जिले में कम से कम 75 अमृत सरोवर बनाए जा सकते हैं, कुछ पुराने सरोवरों को सुधारा जा सकता है, कुछ नए सरोवर बनाए जा सकते हैं। मुझे विश्वास है आप इस दिशा में कुछ न कुछ प्रयास जरूर करेंगे। मेरे प्यारे देशवासियों, बीते सप्ताह हमने एक ऐसी उपलब्धि हासिल की जिसने हम सबको गर्व से भर दिया। आपने सुना होगा कि भारत ने पिछले सप्ताह $400 बिलियन यानी 30 लाख करोड़ रुपए के एक्सपोर्ट का टारगेट हासिल किया है। पहली बार सुनने में लगता है कि ये अर्थव्यवस्था से जुड़ी बात है, लेकिन ये अर्थव्यवस्था से भी ज्यादा भारत के सामर्थ्य, भारत के पोटेंशियल से जुड़ी बात है। एक समय में भारत से एक्सपोर्ट का आंकड़ा कभी 100 बिलियन, कभी 150 बिलियन, कभी 200 बिलियन तक हुआ करता था। अब आज भारत $400 बिलियन पर पहुंच गया है। इसका एक मतलब ये कि दुनिया भर में भारत में बनी चीजों की डिमांड बढ़ रही है। दूसरा मतलब ये कि भारत की सप्लाई चेन दिनों दिन और मजबूत हो रही है, और इसका एक बहुत बड़ा संदेश भी है। देश विराट कदम तब उठाता है जब सपनों से बड़े संकल्प होते हैं, जब संकल्पों के लिए दिन रात ईमानदारी से प्रयास होता है तो वो संकल्प सिद्ध भी होते हैं। और आप देखिए, किसी व्यक्ति के जीवन में भी तो ऐसा ही होता है। जब किसी के संकल्प, उसके प्रयास, उसके सपनों से भी बड़े हो जाते हैं तो सफलता उसके पास खुद चल करके आती है। साथियों, देश के कोने कोने से नए नए प्रोडक्ट जब विदेश जा रहे हैं, असम के हैलाकांडी के लेदर प्रोडक्ट हो या उस्मानाबाद के हैंडलूम प्रोडक्ट, बीजापुर की फल सब्जियां हो और चंदौली का ब्लैक राइस, सबका एक्सपोर्ट बढ़ रहा है। अब आपको लद्दाख की विश्व प्रसिद्ध एप्रिकॉट दुबई में भी मिलेगी और सऊदी अरब में तमिलनाडु से भेजे गए केले मिलेंगे। और सबसे बड़ी बात ये कि नए नए प्रोडक्ट्स नए नए देशों को भेजे जा रहे हैं। जैसे हिमाचल उत्तराखंड में पैदा हुए मिलेट्स, मोटे अनाज की पहली खेप डेनमार्क को निर्यात की गई। आंध्र प्रदेश के कृष्णा और चित्तूर जिले के बंगनपल्ली और सुवर्णरेखा आम दक्षिण कोरिया को निर्यात किए गए। त्रिपुरा से ताजा कटहल हवाई रास्ते से लंदन निर्यात किए गए। और तो और, पहली बार नागालैंड की राजा मिर्च को लंदन भेजा गया। इसी तरह भालिया गेहूं की पहली खेप गुजरात से केन्या और श्रीलंका निर्यात की गई। यानी अब आप दूसरे देशों में जाएंगे तो मेड इन इंडिया प्रोडक्ट्स पहले की तुलना में कहीं ज्यादा नजर आएंगे। साथियों, यह लिस्ट बहुत लंबी है, और जितनी लंबी ये लिस्ट है उतनी ही बड़ी मेक इन इंडिया की ताकत है, उतना ही विराट भारत का सामर्थ्य है। और सामर्थ्य का आधार है हमारे किसान, हमारे कारीगर, हमारे बुनकर, हमारे इंजीनियर, हमारे लघु उद्यमी, हमारा एमएसएमई सेक्टर, ढेर सारे अलग अलग प्रोफेशन के लोग। ये सब इसकी सच्ची ताकत है। इनकी मेहनत से ही $400 बिलियन के एक्सपोर्ट का लक्ष्य प्राप्त हो सका है। और मुझे खुशी है कि भारत के लोगों का इस सामर्थ्य अब दुनिया के कोने कोने में नए बाजारों में पहुंच रहा है। जब एक एक भारतवासी ಲೋಕಲ್ ಕೆ ಲಿಯೆ ವೋಕಲ್ ಹೋತಾ ಹೈ ತಬ್ ಲೋಕಲ್ ಕೋ ಗ್ಲೋಬಲ್ ಹೋತೆ ದೇರ್ ನಹಿ ಲಗ್ತಿ ಹೈ ಆಯಿಯೆ ಲೋಕಲ್ ಕೋ ಗ್ಲೋಬಲ್ ಬನಾಯೆ ಔರ್ ಹಮಾರೆ ಉತ್ಪಾದೋ ಕಿ ಪ್ರತಿಷ್ಠಾ ಕೋ ಔರ್ ಬಢಾಯೆ ಸಾಥಿಯೋ ಮನ್ ಕಿ ಬಾತ್ ಕೆ ಶ್ರೋತಾವೋ ಕೋ ಯೆ ಜಾನ್ಕರ್ ಭಿ ಅಚ್ಛಾ ಲಗೇಗಾ ಕಿ ಘರೇಲು ಸ್ತರ್ ಪರ್ ಭಿ ಹಮಾರೆ ಲಘು ಉದ್ಯಮಿಯೋ ಕಿ ಸಫಲತಾ ಹಮೇ ಗರ್ವ ಸೆ ಭರ್ನೆ ವಾಲಿ ಹೈ ಆಜ್ ಹಮಾರೆ ಲಘು ಉದ್ಯಮಿ ಸರ್ಕಾರಿ ಖರೀದ್ ಮೇ ಗವರ್ನಮೆಂಟ್ ಇ ಮಾರ್ಕೆಟ್ ಪ್ಲೇಸ್ ಯಾನಿ ಜೆಮ್ ಕೆ ಮಾಧ್ಯಮ ಸೆ ಬಡಿ ಭಾಗೀದಾರಿ ನಿಭಾ ರಹೆ ಹೈ ಟೆಕ್ನಾಲಜಿ ಕೆ ಮಾಧ್ಯಮ ಸೆ ಬಹುತ್ ಹಿ ಟ್ರಾನ್ಸ್ಪರೆಂಟ್ ವ್ಯವಸ್ಥಾ ವಿಕಸಿತ್ ಕಿ ಗಯಿ ಹೈ ಪಿಛಲೆ ಏಕ್ ಸಾಲ ಮೇ ಜೆಮ್ ಪೋರ್ಟಲ್ ಕೆ ಜರಿಯೆ ಸರ್ಕಾರ ನೆ 1,00,000 ಕರೋಡ್ ರೂಪಾಯಿ ಸೆ ಜ್ಯಾದಾ ಕಿ ಚೀಜೆ ಖರೀದಿ ಹೈ ದೇಶ ಕೆ ಕೋನೆ ಕೋನೆ ಸೆ ಕರೀಬ್ ಕರೀಬ್ 1,25,00,000 ಲಘು ಉದ್ಯಮಿಯೋ ಛೋಟೆ ದುಕಾನದಾರೋ ನೆ ಅಪ್ನಾ ಸಾಮಾನ್ ಸರ್ಕಾರ ಕೋ ಸೀಧೆ ಬೇಚಾ ಹೈ ಏಕ್ ಜಮಾನಾ ಥಾ ಜಬ್ ಬಡಿ ಕಂಪನಿಯಾ ಹಿ ಸರ್ಕಾರ ಕೋ ಸಾಮಾನ್ ಬೇಚ ಪಾತಿ ಥೀ ಲೇಕಿನ್ ಅಬ್ ದೇಶ ಬದಲ್ ರಹಾ ಹೈ ಪುರಾನಿ ವ್ಯವಸ್ಥೆ ಭೀ ಬದಲ್ ರಹಿ ಹೈ ಅಬ್ ಛೋಟೆ ಸೆ ಛೋಟಾ ದುಕಾನದಾರ ಭೀ ಜೆಮ್ ಪೋರ್ಟಲ್ ಪರ್ ಸರ್ಕಾರ ಕೋ ಅಪ್ನಾ ಸಾಮಾನ್ ಬೇಚ ಸಕ್ತಾ ಹೈ ಯಹಿ ತೋ ನಯಾ ಭಾರತ ಹೈ ಯೆ ನ ಕೇವಲ ಬಡೆ ಸಪ್ನೆ ದೇಖತಾ ಹೈ ಬಲ್ಕಿ ಉಸ್ ಲಕ್ಷ್ಯ ತಕ್ ಪಹುಂಚನೆ ಕಾ ಸಾಹಸ್ ಭೀ ದಿಖಾತಾ ಹೈ ಜಹಾಂ ಪಹಲೆ ಕೋಯಿ ನಹಿ ಪಹುಂಚಾ ಹೈ ಇಸೀ ಸಾಹಸ್ ಕೆ ದಮ್ ಪರ್ ಹಮ್ ಸಭೀ ಭಾರತೀಯ ಮಿಲ್ಕರ್ ಆತ್ಮ ನಿರ್ಭರ್ ಭಾರತ ಕಾ ಸಪ್ನಾ ಭೀ ಜರೂರ್ ಪೂರಾ ಕರೆಂಗೆ ಜಲ ಸಂರಕ್ಷಕರ ಬಗ್ಗೆ ನಾವು ಕೂಡ ನಮ್ಮ ಕಾರ್ಯಕ್ರಮಗಳಲ್ಲಿ ಪ್ರಸಾರ ಮಾಡಿದ್ದೀವಿ. ಕೃಷಿರಂಗ ಕಾರ್ಯಕ್ರಮದೊಳಗೆ ಅದನ್ನ ತಾವು ಕೂಡ ಕೇಳಿರಬಹುದು. ಮುಂದಿನ ದಿನಗಳಲ್ಲಿ ಇಂಥ ಏನು ಪ್ರಯತ್ನಗಳದಾವ ಇನ್ನೂ ಹೆಚ್ಚಿನ ರೀತಿಯಿಂದ, ಆದರೆ ನಮ್ಮ ಜಲ ಸಂಪನ್ಮೂಲವನ್ನ ನಾವು ಸಂರಕ್ಷಣೆ ಮಾಡೋದಕ್ಕೆ ಸಾಧ್ಯದ ಮತ್ತು ಅದನ್ನ ಸಮರ್ಥವಾಗಿ ಬಳಸಿಕೊಳ್ಳುವಂತಹ ಪ್ರಯತ್ನಗಳನ್ನು ಕೂಡ ನಾವು ಈ ನಿಟ್ಟಿನೊಳಗೆ ಮಾಡಬೇಕಾಗಿದೆ. ಅದಕ್ಕೆ ನಾವೆಲ್ಲರೂ ಕೂಡಿ ಇವತ್ತಿನ ದಿವಸ ಪ್ರತಿಜ್ಞೆ ಮಾಡೋಣ. ನಮಗೆ ಸಿಗುವಂತಹ ಜಲವನ್ನ, ಅದು ಮಳೆಯ ರೂಪದೊಳಗಿರಬಹುದು, ಅಂತರ್ಜಲದ ರೂಪದೊಳಗಿರಬಹುದು, ಅದನ್ನ ನಾವು ಸಮರ್ಥವಾಗಿ ಉಪಯೋಗ ಮಾಡ್ತೀವಿ ಮತ್ತು ಸದ್ಬಳಕೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಾವು ಪ್ರಮಾಣ ಮಾಡಬೇಕಾಗಿದೆ. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂದ್ರೆ ಬುಧವಾರ March 29 ಬರುವ ಮಂಗಳವಾರ April 5 ತನಕ ಇರುವಂತಹ ವಾರದ ಅವಧಿಯೊಳಗೆ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್, ನೆರೆ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕಿನೊಳಗೆ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣ. ಮುಖ್ಯವಾಗಿ ಹೇಳಬೇಕು ಅಂತಂದ್ರೆ ಕಳೆದ ವಾರ ಯಾವ ರೀತಿಯಾದಂತಹ ವಾತಾವರಣ ಇತ್ತು ಅದೇ ರೀತಿಯಾದಂತಹ ವಾತಾವರಣ ಈ ವಾರ ಕೂಡ ಮುಂದುವರಿತದ ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡುತ್ತಾ ಇದ್ದಾರೆ. ಅಂದ್ರೆ ಸಂಪೂರ್ಣವಾಗಿ ಒಣ ಬಿಸಿಲಿನ ವಾತಾವರಣ ಇರಬಹುದಾಗಿದೆ, ಮಳೆಯ ಸಾಧ್ಯತೆಗಳು ಇಲ್ಲವೇ ಇಲ್ಲ, ಕೇವಲ 10% ಅನ್ನುವಂತಹ ಸೂಚನೆ ಇದೆ. ಮೋಡಗಳು ಕಾಣಿಸಿಕೊಳ್ಳಬಹುದು, ಕೆಲವೊಮ್ಮೆ ಹೆಚ್ಚಿನ ಸಂಖ್ಯೆಯಲ್ಲಿ ಮೋಡಗಳು ಕೂಡಬಹುದು, ಆದರೂ ಕೂಡ ಮಳೆಯ ಸಾಧ್ಯತೆಗಳು ಇಲ್ಲ ಅಂತೇಳಿ ತಜ್ಞರು ಹೇಳ್ತಾ ಇದ್ದಾರೆ. ಗರಿಷ್ಠ ತಾಪಮಾನ ಈ ವಾರದೊಳಗೆ ಮತ್ತು ಹೆಚ್ಚಾಗುವಂತಹ ಸಾಧ್ಯತೆಗಳಾದವ 41-42 ಡಿಗ್ರಿ ಸೆಲ್ಸಿಯಸ್ ಕೆಲವು ಪ್ರದೇಶಗಳಲ್ಲಿ ಇರಬಹುದು, ಇನ್ನೂ ಕೆಲವು ಪ್ರದೇಶಗಳಲ್ಲಿ 43 ಡಿಗ್ರಿ ಸೆಲ್ಸಿಯಸ್ ತನಕ ಹೋಗಬಹುದು ಗರಿಷ್ಠ ತಾಪಮಾನ ಅನ್ನುವಂತಹ ಸೂಚನೆಯನ್ನು ನೀಡುತ್ತಾ ಇದ್ದಾರೆ ತಜ್ಞರು. ಇನ್ನು ಕನಿಷ್ಠ ತಾಪಮಾನದೊಳಗೂ ಸಹಿತ ಏರಿಕೆಯಾಗುವುದನ್ನು ನಾವು ನೋಡ್ತಾ ಇದ್ದೀವಿ. 25-26 ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ತಾಪಮಾನಕ್ಕೆ ಬರುವಂತಹ ಸಾಧ್ಯತೆಗಳು ಅದಾವ. ಇದರೊಳಗೆ ಏರುಪೇರು ಆಗಬಹುದು, ಬೇಸಿಗೆಯದ, ಅದಕ್ಕಾಗಿ ತಾವು ಈ ವಿಚಾರದೊಳಗೆ ಜಾಗೃತರಾಗಿರಬೇಕು. ಅಂಥ ವಾತಾವರಣದೊಳಗೆ ಏನಾದರೂ ಬದಲಾವಣೆಗಳು ಕಂಡುಬಂದು ಅಂತಂದ್ರೆ ತಾವು ಸೂಕ್ತವಾದಂತಹ ಕ್ರಮಗಳನ್ನು ಕೈಗೊಳ್ಳಬೇಕು. ಈ ಬಗ್ಗೆ ನಾವು ಕೂಡ ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಮುಂಜಾನೆ 6:40 ರೈತರಿಗೆ ಸಲಹೆಗಳ ಜೊತೆಗೆ, ಸಾಯಂಕಾಲ 6:50 ಕೃಷಿರಂಗದೊಳಗೆ ನಿತ್ಯ ಮೇಘ ಸಂದೇಶವನ್ನು ಕೇಳುವುದಕ್ಕೆ ಮರಿಬಾರದು. ಇನ್ನು ಯಾರ್ಯಾರು ನ್ಯೂಸ್ ಆನ್ ಏರ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡಿಲ್ಲ ಅವರು ಅದನ್ನ ತಮ್ಮ ಮೊಬೈಲ್ನೊಳಗೆ ಸ್ಥಾಪನೆ ಮಾಡಿಕೊಂಡು ಬಳಸುವ ಕಡೆ ಲಕ್ಷ್ಯ ಕೊಡಬೇಕು. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಶೋಭಾ ಎನ್ ವಕೀಲ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಇದುವರೆಗೆ ಸರಣಿ ಮೇಘ ಸಂದೇಶದ 547ನೇ ಸಂಚಿಕೆ ಮೂಡಿಬಂತು. ಪ್ರಸ್ತುತಪಡಿಸಿದವರು ಸೋಮಶೇಖರ್ ಎಸ್ ರುಳಿ. ಈಗೊಂದು ಪ್ರಕಟಣೆ. ವಿಶ್ವ ರಂಗಭೂಮಿ ದಿನಾಚರಣೆಯ ಸಂದರ್ಭದಲ್ಲಿ ಕಲಬುರಗಿಯ ರಂಗಾಯಣವು March 27-March 30 ಪ್ರತಿದಿನ ಸಾಯಂಕಾಲ 7 ಗಂಟೆಗೆ ಕಲಬುರಗಿಯ ಡಾ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ 4 ದಿನಗಳ ನಾಟಕೋತ್ಸವವನ್ನು ಆಯೋಜಿಸಿದೆ. ಈ ಪ್ರಯುಕ್ತ ಇಂದು ದಿನಾಂಕ 29ರಂದು ಹುಕುಂ ಪತ್ರ ನಾಟಕ ಜರುಗಲಿದೆ ಹಾಗೂ ದಿನಾಂಕ 30 ಅಂದರೆ ನಾಳೆ ರಾಮ ರಾವಣರ ಯುದ್ದ ಬಯಲಾಟ ಪ್ರದರ್ಶನ ಕಾಣಲಿದೆ. ಪ್ರಕಟಣೆ ಕೇಳಿದ್ರಿ. ಆತ್ಮೀಯ ಕೇಳುಗರೆ, ಜೊತೆ ಜೊತೆಯಲಿ ಬಾನುಲಿಯ ಜೊತೆಯಲಿ, ಜೊತೆ ಜೊತೆಯಲಿ ನೇರ ಫೋನ್ ಇನ್ ಸಂವಾದ ನಾಳೆ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ಬಾನುಭುವಿಯ ವಿಶಾಲ ಪರಿಧಿಯಲಿ. ಈ ಸಲದ ವಿಷಯ ಸ್ವಚ್ಛ ಕಲಬುರಗಿಯತ್ತ ದಿಟ್ಟ ಹೆಜ್ಜೆ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಕಲಬುರಗಿ ಮಹಾನಗರ ಪಾಲಿಕೆಯ ಆಯುಕ್ತರಾದ ಸ್ನೇಹಲ್ ಸುಧಾಕರ್ ಲೋಖಂಡೆ. ಜೊತೆ ಜೊತೆಯಲಿ ಸಾಗಲಿ ವಿಶ್ವ ಪಥವಾ ಸೇರಲಿ. ಸ್ವಚ್ಛ ಕಲಬುರಗಿ ವಿಕಾಸದತ್ತ ಕಲಬುರಗಿಗಾಗಿ ಸಾರ್ವಜನಿಕರ ಸಹಕಾರ ಕುರಿತು ಕೇಳುಗರು ಸಂವಾದ ನಡೆಸಬಹುದು. ನಮ್ಮ ದೂರವಾಣಿ ಸಂಖ್ಯೆಗಳು 295986 ಅಥವಾ 295987. ಕಲಬುರಗಿಯ ಎಸ್ಟಿಡಿ ಕೋಡ್ ಸಂಖ್ಯೆ 08472. ಜೊತೆ ಜೊತೆಯಲ್ಲಿ ನೇರ ಫೋನ್ ಇನ್ ಸಂವಾದ ನಾಳೆ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ಜೊತೆ ಜೊತೆಯಲಿ ಬಾನುಲಿಯ ಜೊತೆಯಲಿ. ಜೊತೆ ಜೊತೆಯಲಿ ನೇರ ಫೋನ್ ಇನ್ ಸಂವಾದ ಕಾರ್ಯಕ್ರಮ ನಾಳೆ ಬೆಳಿಗ್ಗೆ 11 ಗಂಟೆಗೆ. ಸ್ವಚ್ಛ ಕಲಬುರಗಿಯತ್ತ ದಿಟ್ಟ ಹೆಜ್ಜೆ, ಈ ಕುರಿತಾಗಿ ಕರೆ ಮಾಡಿ ಮಾತನಾಡಿ. ಕೃಷಿರಂಗದಲ್ಲಿ ಈಗ ಸೋನವ್ವ ಭೋಜಪ್ಪ ಗೋಳ್ ಹಾಗೂ ಸಂಗಡಿಗರಿಂದ ಚೌಡಕಿ ಪದ. ಮೂರ್ತಿ ಪೂಜೆ ಶತ್ರಿ ಕಾಲಕ ಇದೇ ಕಲಾವಿದರಿಂದ ಇನ್ನೊಂದು ಚೌಡ್ಕಿ ಪದ